ಎಲಿಗಳ ಮುಖಾಂತರ ಸಿಂಪರಣ ಮಾಡೋದು. ಇದು ಬೆಳೆಗಳಿಗೆ ಸಿಂಪರಣ ಮಾಡೋದ್ರಿಂದ ಬೆಳೆಗಳಿಗೆ ಬೇಕಾದಂತ ಲಘು ಪೋಷಕಾಂಶಗಳು ಮತ್ತು ಬೆಳೆ ಪ್ರಚೋದಕಗಳು, ಇದು ಅಲ್ಲದೇನೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಗಳಿಗೆ ಕೊಡುವಂತ ಕೆಲಸ ಈ ಪಂಚಗವ್ಯ ಮಾಡ್ತೈತಿ. ಈ ಪಂಚಗವ್ಯ ತಯಾರು ಮಾಡಿದ ಮೇಲೆ 6 ತಿಂಗಳ ನಾವು ಉಪಯೋಗ ಮಾಡಬಹುದು. ಹಂಗ ಇಟ್ಟು ಈ ರೀತಿ ತಯಾರು ಮಾಡಿದ್ದು ಇದು ಸುಮಾರು 1 ಎಕರೆಗೆ ನಾವು ಸಿಂಪರಣ ಮಾಡಬಹುದು. ಇದರಿಂದ ನಾವು ಹೊರಗೇನು ದುಡ್ಡು ಕೊಟ್ಟು ಖರ್ಚು ಮಾಡಿ ನಾವು ಬೆಳೆಗಳಿಗೆ ಮಾಡ್ತೀವಲ್ಲ ಹೆಚ್ಚಿಗೆ ಖರ್ಚು ಬರ್ತೈತಿ. ಇದು ಸ್ವತಃ ಮನೆಯಾಗ ಒಂದು ಆಕಳ ಇತ್ತು ಅಂತಂದ್ರೆ ಜವಾರಿ ಆಕಳ ನಮಗೆ ಕಡಿಮೆ ಖರ್ಚಿನಾಗ ಮತ್ತು ಹೆಚ್ಚು ನಾವು ಲಾಭ ಪಡ್ಕೊಳಕ್ ಸಾಧ್ಯ ಖರ್ಚು ಕಡಿಮೆ ಮಾಡಿ. ಹಂಗಾಗಿ ನಾವು ಪ್ರತಿಯೊಬ್ಬರು ಈ ಪಂಚಗವ್ಯ ತಯಾರು ಮಾಡಬೇಕು ಮತ್ತು ಜೀವಾಮೃತ ತಯಾರು ಮಾಡಬೇಕು ಅಂತಂದ್ರೆ ನಾವೊಂದು ಆಕಳ ಸಾಕೊಂಡು ಈ ರೀತಿ ಮಾಡ್ಕೊಂತ ಹೋದ್ರು ಭಾಳ ಒಳ್ಳೇದಂತ ಹೇಳ್ಬೋದು ರೀ. ಇನ್ನು ಈ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕಷಾಯ ಯಾವ ರೀತಿ ತಯಾರಿಕೆ ಮಾಡಬೇಕು ಮತ್ತು ಉಪಯೋಗ ಏನೇನದ ಅಂತೀರಿ? ಈ ಬೆಳೆಗಳಿಗೆ ಏನು ಕೀಟ ಮತ್ತು ರೋಗ ಬರ್ತಾವಲ್ಲ ಅದಕ್ಕೆ ರಾಸಾಯನಿಕ ಕೀಟನಾಶಕದ ಬದಲು ಸುಮಾರು 1/2 kg ಬೆಳ್ಳುಳ್ಳಿ, 2 kg ಮೆಣಸಿನಕಾಯಿ ಇವನ್ನ ಎರಡನ್ನು ಕೂಡಿಸಿ ಚೆನ್ನಾಗಿ ರುಬ್ಬೇಕು. 5 ಲೀಟರ್ ನೀರ್ನಾಗ ಹಾಕಿ ಆನಂತರ 5 ಲೀಟರ್ ನೀರು ಸೇರಿಸ್ಬೇಕು ರುಬ್ಬಿದ ಮೇಲೆ. ಆನಂತರ ಇವನ್ 48 ತಾಸು ನೀರ್ನ ನೆನೆಸಿ ಎರಡು ಕೂಡಿಸಿ ಮಿಕ್ಸ್ ಮಾಡಿ ಇಡಬೇಕು. ಆನಂತರ ಸೋಸಿ ಬಂದ ದ್ರಾವಣ 80 ಲೀಟರ್ ನೀರಿಗೆ ಕೂಡಿಸಿ ಇದಕ್ಕೆ 5 ಲೀಟರ್ ಆಕಳ ಗಂಜಲ ಹಾಕಿ ಮತ್ತು ಅಲ್ದನ ಅಂಟು ದ್ರಾವಣ ಹಾಕಿ ನಾವು ಇದನ್ನ 1 ಎಕರೆ ಬೆಳೆಗಳಿಗೆ ಸಿಂಪರಣ ಮಾಡಿದ್ರೆ ನಮ್ಮ ಎಲಿ ತಿನ್ನುವ ಹುಳ, ರಸ ಇರುವ ಕೀಟ ಮತ್ತು ಕಾಯಕೊರಕದ ಬಾಧೆಯನ್ನು ನಾವು ತಡೆಗಟ್ಟಲಿಕ್ಕೆ ಇದು ಹೆಚ್ಚು ನಮಗೆ ಅನುಕೂಲ ಆಕತಿ. ಮತ್ತು ನಮ್ಮ ಹೊಲದಾಗ ಬೆಳ್ಳುಳ್ಳಿ ಬೆಳೆದಿದ್ರೆ, ಮೆಣಸಿನಕಾಯಿ ಬೆಳೆದಿದ್ರೆ ಹೊರಗಿಂದ ತರೋದು ಏನೈತಲ್ಲ ಅದು ಕೂಡ ಕಡಿಮೆಯಾಗಿ ಹೆಚ್ಚು ಆದಾಯ ಬರ್ತೈತಿ, ಖರ್ಚು ಕಡಿಮೆ ಬರ್ತೈತಿ. ಈ ರೀತಿ ನಾವು ಮಾಡೋದ್ರಿಂದ ಮತ್ತು ಕೊಳ್ಳುವಂಥ ಗ್ರಾಹಕರಿಗೂ ಕೂಡ ಉತ್ತಮವಾದಂಥ ಕೀಟನಾಶಕ ಮತ್ತು ಯಾವುದೇ ಒಂದು ರಾಸಾಯನಿಕ ಇಲ್ಲದನ್ನ ಕಾಳನ್ನು ಕೊಟ್ಟಂಗೆ ಆಕತಿ. ಬೇವಿನ ಬೀಜದ ಕಷಾಯ ಮಾಡೋದ್ರ ಬಗ್ಗೆ ತಿಳಿಸ್ತೀರಿ? ಬೇವಿನ ಎಲಿ ಇರ್ಬೋದು, ಬೇವಿನ ಹಿಂಡಿರ್ಬೋದು, ಬೇವಿನ ತೊಗಟಿರ್ಬೋದು. ಆದ್ರೆ ಇಲ್ಲಿ 7-8 kg ಬೇವಿನ ಹಿಂಡಿ ತಗೊಂಡು 10 ಲೀಟರ್ ನೀರಿನಲ್ಲಿ 3 ದಿನ ನೆನೆಸಿ ಅಥವಾ ಕಳಿಸಿ ಮತ್ತು 5 ಲೀಟರ್ ಗೋಮೂತ್ರ ಬೇವಿನ ಹಿಂಡಿ ಮೊದಲಾಗ ನಾವು ರುಬ್ಬಿ ಆನಂತರ ನೆನೆಸಿ ಆನಂತರ 5 ಲೀಟರ್ ಸೋಸಿ ಬಂದ ದ್ರಾವಣಕ್ಕೆ 5 ಲೀಟರ್ ನೀರು ಕೂಡಿಸಿ ನಾವು 3 ದಿನ ಕಳಿಸಿ ಆನಂತರ ಮತ್ತು 80-100 ಲೀಟರ್ ನೀರು ಇದಕ್ಕೆ ಕೂಡಿಸಿ ನಾವು ಬೆಳೆಗಳಿಗೆ ಸಿಂಪರಣ ಮಾಡಿದ್ರಂತಂದ್ರೆ ರಸ ಹೀರುವ ಕೀಟ, ಎಲಿ ತಿನ್ನುವ ಹುಳ ಮತ್ತು ಕಾಯಕೊರಕದ ಬಾಧೆ ಮತ್ತು ಕೆಲವೊಂದಿಷ್ಟು ರೋಗಗಳು, ಯಾಕಂದ್ರೆ ಇದು ಬೇವಿನ ಎಲೆಯಲ್ಲಿ ಅಜರ್ಡಿಕ್ಟಿನ್ ಇರೋದ್ರಿಂದ ಕೆಲವೊಂದು ರೋಗ ನಿರೋಧಕ ಒಂದು ಕೊಡುವಂಥ ಶಕ್ತಿನೂ ಇದು ಬೆಳೆಗಳಿಗೆ ಮಾಡ್ತತಂತ ಹೇಳ್ಬೋದು. ಹಂಗಾಗಿ ಇದನ್ನು ನಾವು ಈ ರೀತಿ ನಾವು ಮಾಡಿ ಬೆಳೆಗಳಿಗೆ ಉಪಯೋಗ ಮಾಡಿದಂತಂದ್ರೆ ಬೆಳೆಗಳಿಗೆ ರೋಗ ಮತ್ತು ಕೀಟದ ಬಾಧೆಯನ್ನು ನಾವು ಕಡಿಮೆ ಪ್ರಮಾಣದ ಕಡಿಮೆ ಮಾಡಲಿಕ್ಕೆ ಇದು ಅನುಕೂಲ ಆಕೈತೆ ಅಂತ ಹೇಳ್ಬೋದು ಸರ್. ಇನ್ನು ಈ ಸಸ್ಯಜನ್ಯ ಕೀಟನಾಶಕದ ತಯಾರಿಕೆ ಮತ್ತು ಉಪಯೋಗದ ಬಗ್ಗೆ ತಿಳಿಸ್ತೀರಿ? 1 kg ಕಲ್ಲು ನಾರು, ಅಂದ್ರೆ ನೀವು ಏನಂತೀರ ಅಗೆವ ಅಂತೀರಲ್ಲ ಅದು ನಾರು ತಗೋಬೇಕು. 1 kg ಪಾರ್ಥನಿಯಂ ಕಸ ಇವೆಲ್ಲ ಸುತ್ತಮುತ್ತಲು ಸಿಗುವಂತವು. ಮತ್ತ 1 kg ಗೊಬ್ಬರ ಗಿಡ, 1 kg ಬೇವಿನ ಎಲಿ, 1 kg ಹೊಂಗೆ ಸೊಪ್ಪು ಅಥವಾ ಇದ್ರಾಗ ಯಾವ ನಿಮ್ಗೆ 1-2 ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಹೊಲ ಸುತ್ತಾರ್ದ ಆಡು ಮುಟ್ಟದ ಗಿಡದ ಸೊಪ್ಪು ಯಾವರ ಬದಿನಾಗ ಅಥವಾ ಹೊಲದಾಗ ಬೆಳೆದಿದ್ರೆ ಅಂತಂದ್ರೆ ಆ ಕಸನ 1 kg ಎಲ್ಲವೂ 1 kg 5 ಗಿಡದ ಎಲಿ ತಪ್ಪಲ ತಗೊಂಡು 1/2 ಜಜ್ಜಿ ಇದನ್ನ 5 ಲೀಟರ್ ನೀರಿನಾಗ 48 ಗಂಟೆ ಕಳೆ ಇಡಬೇಕು, ಅಂದ್ರೆ ನೆನೆ ಇಡಬೇಕು, ಬೇಸಿ ಚೆನ್ನಾಗಿ ನೆನೆ ಇಟ್ಟು ಆನಂತರ ಇದನ್ನ ಸೋಸಿ 50 ಲೀಟರ್ ನೀರಿಗೆ ಕೂಡಿಸಿ ಮತ್ತು 5 ಲೀಟರ್ ಆಕಳ ಗೋಮೂತ್ರ ಕೂಡಿಸಿ ಬೆಳೆಗಳಿಗೆ ಸಿಂಪರಣ ಮಾಡಿದ್ರೆ ಇದು ಇದು ಬೆಳೆಗಳಿಗೆ ಉತ್ತಮವಾಗಿರೋದ್ರಲ್ದೇನೆ ಎಂಥ ಥರದ ಕೀಟನ್ನು ಕೊಲ್ಲುವಂಥ ಶಕ್ತಿ ಈ ಒಂದು ಸಸ್ಯಜನ್ಯ ಕೀಟನಾಶಕ ಐತಿ. ಇದನ್ನು ನಾವು ಉಪಯೋಗ ಮಾಡೋದ್ರಿಂದ ಖರ್ಚನ್ನು ಕಡಿಮೆ ಮಾಡ್ಬೋದು. ಈ ರೀತಿ ತಯಾರು ಮಾಡಿ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿ ಕೆಲವೊಂದಿಷ್ಟು ಕೀಟಗಳ ಉಪದ್ರವವನ್ನು ನಾವು ತಡ್ಕೋಬಹುದು ಅಂತ ಹೇಳ್ಬೋದು. ಒಳ್ಳೆಯದು. ಎಸ್ ಕೆ ಮುದ್ಲಾಪುರ್ ಅವರೇ, ತಾವು ಇಲ್ಲಿವರೆಗೆ ಸಾವಯವ ಪರಿಕರಗಳ ತಯಾರಿಕೆ ಮತ್ತು ಉಪಯೋಗ ಏನೇನದ ಅದರಾಗ ಈ ಸಾವಯವ ಕೃಷಿಯ ಮಹತ್ವ ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ

ಬಗೆದರಾಗಿ ಬರಲಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಯ ಸುಣ್ಣ ಗುಲಗಂಜಿ ಕ್ಯಾಮಣ್ಣ ಸುಕ್ಕರಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸುಣ್ಣ ಈ ನಾಡ ಕ್ಯಾಮಣ್ಣ ಸೂರ್ಯಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸೂರ್ಯಗಿದರಾಗಿ ಬರದಾರ ಈ ಮನೆಯ ನಾರಿಯ ಮಗನ ಮದವಿಯ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಕಾಲೊಳ ಎತ್ತಿ ತಂದನ ಭೀಮ ದಟ್ಟಿ ಗಾಂಕನದ ಕರವೀರಿ ಕಲ್ಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಕಾಲೊಳ ಏರಿ ತಂದನ ಭೀಮ ದಾರಿ ಗಾಂಕನದ ಕರವೀರಿ ಕಲ್ಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಇಂದಿಯವನ ಕೀಗಿ ಜಂಬಿ ತಳಲನ ಕಟ್ಟಿ ರಂಬ್ಯಾರಯ್ಯರು ಬರ್ರೆ ಹೊರಳಕ್ಕಿ ಪಾಡೋನ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಮಾಡ್ತಿದವನ ಕೀಗಿ ಮಾಯಿನ ತಳಲನ ಕಟ್ಟಿ ನಾರ್ಯಾರಯ್ಯರು ಬರ್ರೆ ಹೊರಳಕ್ಕಿ ಪಾಡೋನ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಗೋಡಿಯ ಕಲ್ಲಿಗೆ ನಾರ್ಯಾರನ ಕರಿಯರೆ ಕಟದ ಮಾಳಿಗೆ ಮನೆಯವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಅದ ಮಾಳಿಗೆ ಮನೆಯಳನೆಂಬವನ್ನ ಉದ್ದಿನಗಲ್ಲೆಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಗೋಡಿಯ ಕಲ್ಲಿಗೆ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗೆ ಮನೆಯವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಆದ ಮಾಳಿಗೆ ಮಳೆಯೊಳ ದೀಪವನ್ನ ಉದ್ದಿನಗಲ್ಲಿಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಜೋಳದ ಕಲ್ಲಿಗೆ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗೆ ಮನೆಯವಳ ಸುವಿ ಸುವಿ ಸುವಾಲೆ ಸುವಾಲೆ ಮಾಳಿಗೆ ಮನೆಯೊಳನ ಗಮ್ಮನ್ನ ಗೋಧಿ ಕಲ್ಲಿಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಕಲ್ಲಿಗೆ ಭದ್ರಾರನ ಕರಿಯಾರೆ ಸುದ್ದ ಮಾಳಿಗೆ ಮನೆಯವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಮಾಳಿಗೆ ಮನೆಯೊಳ ದೇವಕ್ಕಣ್ಣ ಉದ್ದಿನಗಲ್ಲಿಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಗೋಡಿಯ ಕಲ್ಲಿಗೆ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗೆ ಮನೆಯವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಮಾಳಿಗೆ ಮನೆಯೊಳ ಸೋಭವನ್ನ ಗೋಧಿ ಕಲ್ಲಿಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಪಪ್ಪಳ ಸೇರಿ ನುಟ್ಟಾಳೆ ಆಕಿ ಇಂಬಾಗೋಗಿ ನಿಂತಾಳೆ ಎಷ್ಟ ಮಂದಿ ಹೋಗಿ ಕರೆದಾರ ಬರವಳ್ಳ ಸಾಲ ಮಾಳಿಗೆ ಉದ್ದನ್ನ ಕರೆರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸಾಲ ಮಾಳಿಗೆ ಮನೆಯೊಳ ಸೋಭವನ್ನ ಉದ್ದಿನಗಲ್ಲಿಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸುಣ್ಣ ಈ ನಾಡ ಕ್ಯಾಮಣ್ಣ ಸೂರ್ಯಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಬರನು ಸಲ್ಲ ನಿಮಗಿಲ್ಲ ಸರ್